ಕೆಪಿಎಂಇ ಜಿಲ್ಲಾ ನೋಂದಣಿ ಮತ್ತು ಕುಂದುಕೊರತೆ ನಿವಾರಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಕಲಿ ವೈದ್ಯರು ಚಿಕಿತ್ಸೆ ನೀಡುವುದು ಹಾಗೂ ಕ್ಲಿನಿಕ್ ನಡೆಸುವುದು ತುಂಬಾ ಅಪಾಯಕಾರಿಯಾಗಿದ್ದು ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಹವಾವರ್ತಮಾನ. ರಾಜ್ಯದ ಹಲವೆಡೆ ಮಳೆಯಾಗಿದೆ. ಇಂದಿನಿಂದ ಅಕ್ಟೋಬರ್ 5ರವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಲಿದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಅಲ್ಲಲ್ಲಿ ಮಳೆಯಾಗಲಿದೆ. ಈ ಬಗ್ಗೆ ಹವಾಮಾನ ಇಲಾಖೆಯ ನಿರ್ದೇಶಕರಾದ ಡಾ ಸಿಎಸ್ ಪಾಟೀಲ್ ಮಾಹಿತಿಯನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದಿನಿಂದ ಅಕ್ಟೋಬರ್ 5ರವರೆಗೆ ಕೆಲವೆಡೆ ಮಳೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಹ ಪರಿಸ್ಥಿತಿ, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ. ಪ್ರವಾಹ ಸಂತ್ರಸ್ತ ಜಿಲ್ಲೆಗಳಿಗೆ ಸರ್ಕಾರ 3,000 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಸಮೀಕ್ಷೆ ಬಹಿಷ್ಕರಿಸುವಂತೆ ಬಿಜೆಪಿ ನಾಯಕರ ಕರೆಗೆ ಸರ್ಕಾರ ಅಸಮಾಧಾನ. ಮುಡಾ ಪ್ರಕರಣದಲ್ಲಿ ಬಿ ರಿಪೋರ್ಟ್ಗೆ ಆಕ್ಷೇಪ. ಅಕ್ಟೋಬರ್ 8ಕ್ಕೆ ಆದೇಶ ಕಾಯ್ದಿರಿಸಿದ ಜನಪ್ರತಿನಿಧಿಗಳ ನ್ಯಾಯಾಲಯ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಅಕ್ಟೋಬರ್ 5ರವರೆಗೆ ವ್ಯಾಪಕ ಮಳೆ, ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಅಭಿವೃದ್ಧಿಯ ತಂದಿದೆ, ಆರ್ಥಿಕತೆ ಉಸಿರಾಗಿ ಪುಟಿಬೆಕ್ಕು ನಿಂತಿದೆ. ಮಂಗಳೂರು ಹಿರಿಮೆಗೆ ಕಾರಣ ಶ್ರೀಮಂತ ಉದ್ದಿಮೆ. ಇದೀಗ ನವ ಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಸಂಭ್ರಮ. ಪ್ರೀತಿಯ ಕೇಳುಗರೆ, ಈಗ ಕೇಳಿ ಕೃಷಿ ರಂಗ. ಗೇರು ಮರದ ಗಾನ, ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ, ನಮ್ಮ ನಡೆ ಗೇರುವಿನೆಡೆ. ಆಕಾಶವಾಣಿ ಮಂಗಳೂರು ಹಾಗೂ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಸಹಭಾಗಿತ್ವದಲ್ಲಿ ಸರಣಿ ಕಾರ್ಯಕ್ರಮ ಗೇರು ಮರದ ಗಾನ, ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ. ಪ್ರಿಯ ಶ್ರೋತೃ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ, ಈ ಸರಣಿಯ 12ನೇ ಸಂಚಿಕೆಯ ಇಂದಿನ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ಭಾಗ್ಯ ಎಚ್ಪಿ ಅವರೊಂದಿಗೆ ಗೇರು ಬೆಳೆಯಲ್ಲಿ ಆಕಾರ ನೀಡುವುದು ಅಥವಾ ಸವರುವಿಕೆಯ ಪ್ರಾಮುಖ್ಯತೆ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ. ಪ್ರಿಯ ಶ್ರೋತೃಗಳೇ ನಮಸ್ಕಾರ. ಈಗ ನಮ್ಮ ಜೊತೆಗಿದ್ದಾರೆ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ICARನ ಅಂಗಸಂಸ್ಥೆಯಾಗಿರುವ ಗೇರು ಸಂಶೋಧನಾ ನಿರ್ದೇಶನಾಲಯದ ಬೆಳೆ ನಿರ್ವಹಣೆ ವಿಭಾಗದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಭಾಗ್ಯ ಎಚ್ಪಿ ಅವರು. ಅವರು ಗೇರು ಗಿಡಗಳಿಗೆ ಆಕಾರ ನೀಡುವಿಕೆ ಮತ್ತು ಸವರುವಿಕೆಯ ಪ್ರಾಮುಖ್ಯದ ಬಗ್ಗೆ ನಮಗೆ ತಿಳಿಸ್ತಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಖಂಡಿತ ಬೆಳೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಈಗ ಮೊದಲನೇದಾಗಿ, ಗೇರು ತೋಟದಲ್ಲಿ ಗೇರು ಮರಗಳು ಒಣಗಿದ ಹಾಗೆ ಮತ್ತು ಕಡಿಮೆ ಚಿಗುರು ಹೊಂದಿದ್ದು ಒಂದು ಮರದ ಕೊಂಬೆಗಳು ಇನ್ನೊಂದು ಮರದ ಕೊಂಬೆಗೆ ಹೆಣೆದುಕೊಂಡು ಇಳುವರಿ ತುಂಬ ಕಡಿಮೆ ಬರೋದನ್ನು ಕಾಣ್ತೇವೆ. ಇದಕ್ಕೆ ಕಾರಣ ಏನು ಅಂತ ತಿಳಿಸ್ಬೋದಾ? ಖಂಡಿತ ತಿಳಿಸ್ಕೊಡ್ತೇನೆ. ಈ ರೀತಿಯ ಒಂದು ಗೇರು ತೋಟವನ್ನು ನಾವು ನೋಡ್ತಾ ಇದ್ರೆ ಅದಕ್ಕೆ ಮುಖ್ಯ ಕಾರಣ ನಾವು ಗಿಡದಲ್ಲಿ ಒಂದು ಅನುಪಯುಕ್ತ ಕೊಂಬೆಗಳು ಅಂದರೆ ರೋಗಗ್ರಸ್ತ ಕೊಂಬೆಗಳಾಗಿರ್ಬೋದು, ಒಣಗಿದ ಕೊಂಬೆಗಳಾಗಿರ್ಬೋದು, ಅಥವಾ ನಮಗೆ ಹೂ ಬಿಡದಂತಹ ಕೊಂಬೆಗಳಿರುತ್ತೆ, ಆ ರೀತಿಯ ಕೊಂಬೆಗಳನ್ನು ಸವರುವಿಕೆ ಮಾಡದೇ ಇರೋದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಅಂದರೆ ಅದು ಆ ಥರ ಕೊಂಬೆಗಳನ್ನು ಕಂಡಲ್ಲಿ ನಾವು ಕತ್ತರಿಸಿ ತೆಗಿಬೇಕು. ತೆಗೆದು ನಂತರ ಅದನ್ನು ನಾವು ಬೋಡದೊಣದ ಲೇಪನವನ್ನು ಹಚ್ಚಿ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಈ ರೀತಿಯ ಒಂದು ಇದರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಈ ಒಂದು ಗೇರು ಬೆಳೆಯಲ್ಲಿ ಮುಖ್ಯವಾಗಿ ಸೂರ್ಯನ ಒಂದು ಕಿರಣಗಳು ತುಂಬ ಇಂಪಾರ್ಟೆಂಟು. ಎಲ್ಲಿ ಪ್ರಕಾಶಮಾನವಾದ ಸೂರ್ಯನ ಕಿರಣ ಇರುತ್ತೋ ಅಲ್ಲಿ ಮಾತ್ರ ನಮಗೆ ಚಿಗುರುಗಳಲ್ಲಿ ಒಂದು ಒಳ್ಳೆ ಹೂವಿನ ಕೊಂಬೆಗಳನ್ನು ಮತ್ತು ಅದರಿಂದ ಇಳುವರಿಯನ್ನು ಪಡೀಲಿಕ್ಕೆ ಸಹಾಯ ಆಗುತ್ತೆ. ಸೊ ಅದು ಸೂರ್ಯನ ಕಿರಣಗಳು ಬೀಳಿಲ್ಲ ಅಂತಂದರೆ ನಮಗೆ ಇಳುವರಿಯಲ್ಲಿ ಕಡಿಮೆ ಆಗುತ್ತೆ. ಸೊ ಇದರಿಂದ ನಮ್ಗೇನು ಅನ್ಸುತ್ತೆ ಅಂದರೆ ಅವರು ಸರಿಯಾದ ಸಮಯದಲ್ಲಿ ಆ ಕೊಂಬೆಗಳನ್ನು ನಿರ್ಮೂಲನೆಯನ್ನು ಮಾಡಿಲ್ಲ, ಅಂದರೆ ಕತ್ತರಿಸಿ ತೆಗೆದಿಲ್ಲ. ಅದು ಒಂದು ಪ್ರಮುಖ ಕಾರಣ ಆಗುತ್ತೆ. ಮೇಡಮ್, ಈಗ ಗೇರು ಬೆಳೆಯಲ್ಲಿ ಸವರುವಿಕೆ ಮತ್ತು ಆಕಾರ ಕೊಡುವಿಕೆ ಇದು ಯಾಕೆ ಮುಖ್ಯ, ಮತ್ತು ಈ ಕೆಲಸಗಳನ್ನು ಯಾವ ಸಂದರ್ಭದಲ್ಲಿ ಯಾವ ಸೀಸನ್ನಲ್ಲಿ ಮಾಡಬೇಕು? ಗೇರು ಬೆಳೆ ಒಂದು ಅತಿ ವೇಗವಾಗಿ ಬೆಳೆಯುವಂತಹ, ಇದರ ರೆಂಬೆ ಕೊಂಬೆಗಳು ಒಂದು ಆಕಾರ ಇಲ್ಲದೆ, ಅಂದರೆ ಒಂದು ಇದೇ ಒಂದು ದಿಕ್ಕಿನಲ್ಲಿ ಬೆಳೆಯುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಒಂದೇ ದಿಕ್ಕಿನಲ್ಲಿ ಕೂಡ ಹೋಗ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಅದರ ಒಂದು ಆಕಾರ ಬದಲಾವಣೆ ಆಗುತ್ತೆ. ಈ ರೀತಿ ಆದಾಗ ಒಂದು ಕಡೆ ಅದಕ್ಕೆ ಈ ತೂಕ ಜಾಸ್ತಿಯಾಗಿ ಒಂದು ಕಡೆ ವಾಲಿ ಬೀಳುವಂತಹ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ನಾವು ಆದಷ್ಟು ಈ ಒಂದು ಬೆಳೆಯಲ್ಲಿ ಆಕಾರ ಕೊಡೋದು ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಇದು ಸೂರ್ಯನ ಪ್ರಕಾಶಮಾನವಾದ ಕಿರಣಗಳು ಕೂಡ ತುಂಬ ಇಂಪಾರ್ಟೆಂಟ್ ಮೊದಲೇ ಹೇಳಿದಾಗೆ. ಸೊ ಎಲ್ಲಿ ಸೂರ್ಯನ ಕಿರಣಗಳು ಸರಿಯಾದ ರೀತಿಯಲ್ಲಿ ಎಲ್ಲ ಕೊಂಬೆಗಳಿಗೆ ಬೀಳಬೇಕು. ಸೊ ಹೆಚ್ಚಿನ ಕೊಂಬೆಗಳಿಗೆ ಬಿದ್ದಷ್ಟು ನಮಗೆ ಇಳುವರಿಯಲ್ಲಿ ಕೂಡ ನಾವು ಹೆಚ್ಚಾಗೋದನ್ನು ಗಮನಿಸ್ಬೋದು. ಸೊ ಈ ಹೊಸ ಕೊಂಬೆಗಳು ಮತ್ತು ಹೂಗಳು ಕಾಯಿ ಬಿಡೋದನ್ನು ನಿರೀಕ್ಷೆ ಮಾಡಬಹುದು. ಅದಕ್ಕೋಸ್ಕರ ನಾವು ಈ ಒಂದು ಸವರುವಿಕೆ ಮತ್ತು ಆಕಾರ ಕೊಡುವಿಕೆ ತುಂಬ ಪ್ರಮುಖವಾಗಿರುತ್ತೆ. ಇನ್ನೊಂದು ನೀವು ಪ್ರಶ್ನೆ ಕೇಳಿದ್ರಿ, ಯಾವ ಒಂದು ಸೀಸನಲ್ಲಿ ಯಾವ ಒಂದು ತಿಂಗಳಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು, ಪ್ರತಿ ವರ್ಷ ನಮಗೆ ಈ ಗೇರುಬೀಜದ ಇಳುವರಿಯನ್ನು ಪಡೆದ ನಂತರ, ಆ ನಂತರ ಅಂತಂದರೆ ನಮಗೆ ಈ ಒಂದು ಗೇರುಬೀಜ ಮೇ ಅಥವಾ ಜೂನ್ ತಿಂಗಳಲ್ಲಿ, ಏಪ್ರಿಲಿಗೆ ಮುಗಿದೋಗುತ್ತೆ ಬೆಳೆ, ಇಲ್ಲ ಮೇಯಲ್ಲಿ ಸ್ವಲ್ಪ ಇರ್ಬೋದು. ಆ ಮುಗಿದ ನಂತರ ಮೇ ಮತ್ತು ಜೂನ್ ಸಮಯದಲ್ಲಿ ನಾವು ಈ ಒಂದು ಸವರುವಿಕೆಯನ್ನು ಮಾಡ್ಬೋದು. ಅದು ಒಂದು ಮುಖ್ಯ ಅಂಶ. ಇನ್ನು ಗೇರು ಕೃಷಿಯಲ್ಲಿ ಮೊದಲ ವರ್ಷ ಗೇರು ಮರಗಳಿಗೆ ಯಾವ ರೀತಿ ಆಕಾರ ಕೊಡಬೇಕು, ಅಂದರೆ ಸಣ್ಣ ಗಿಡಗಳಿಗೆ ಯಾವ ರೀತಿ ಸವರುವಿಕೆಯನ್ನು ಮಾಡಬೇಕು? ಮೊದಲು ನಾಟಿ ಮಾಡಿದ ಮೊದಲ ವರ್ಷ ನಾವು ಈ ಗಿಡದ ಕಸಿ ಭಾಗದ ಕೆಳಗಡೆ ಬರುವಂತಹ ಕುಡಿಗಳು, ಅಂದರೆ ಒಂದು ಹೊಸ ಚಿಗುರುಗಳು ಬರ್ತಾ ಇರುತ್ತೆ. ಇದರಲ್ಲಿ ಎರಡು ರೀತಿಯ ಪದ್ಧತಿಗಳಿದೆ, ನಾಟಿ ಪದ್ಧತಿ. ಮೊದಲನೆಯದಾಗಿ ಸಾಮಾನ್ಯ ಪದ್ಧತಿಯಲ್ಲಿ ನಾಟಿ ಮಾಡಿದಂತಹ ಗಿಡಗಳಾದರೆ ಒಂದು 3 ಅಡಿಯವರೆಗೆ ನಾವು ಯಾವುದೇ ರೀತಿಯ ಒಂದು ಚಿಗುರುಗಳು ಬರದೇ ಇರೋಂತೆ ತಡೆಗಟ್ಟಬೇಕಾಗುತ್ತೆ. ಅಂದರೆ ಅದನ್ನ ತೆಗಿತಾ ಇರಬೇಕು, ಯಾವಾಗ ಬರುತ್ತೆ ಆಗ ನೋಡಿಬಿಟ್ಟು ನಾವು ಗಮನಿಸಿ ಅದನ್ನು ಕಟ್ ಮಾಡ್ತಾ ಇರಬೇಕು. ಆನಂತರ ಈ ಘನಸಾಂದ್ರ ಪದ್ಧತಿ ಮತ್ತು ಅತಿಘನಸಾಂದ್ರ ಪದ್ಧತಿ ಅಂತ ಬರುತ್ತೆ. ಘನಸಾಂದ್ರ ಪದ್ಧತಿಯಲ್ಲಿ ಆದರೆ ನಾವು 4 ಮೀಟರ್ ಬೈ 4 ಮೀಟರ್ ಅಂತರವನ್ನು ಕಾಯ್ದುಕೊಳ್ತೇವೆ ಒಂದು ಗಿಡದಿಂದ ಗಿಡಕ್ಕೆ. ಅತಿ ಘನಸಾಂದ್ರ ಪದ್ಧತಿಯಲ್ಲಾದರೆ ನಾವು 3 ಮೀಟರ್ ಬೈ 3 ಮೀಟರ್ ಅಂತರವನ್ನು ಕಾಯ್ದುಕೊಳ್ತೇವೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಗಿಡದಿಂದ ಗಿಡಕ್ಕೆ ಅಂತರ ಕಡಿಮೆ ಇರುತ್ತೆ. ಅಂತಹ ಗಿಡಗಳಲ್ಲಿ ನಾವು ಹೆಚ್ಚು ಎತ್ತರ ಬೆಳಿಲಿಕ್ಕೆ ಆ ಗಿಡಗಳಿಗೆ ನಾವು ಪ್ರಚೋದನೆ ಮಾಡೋದಿಲ್ಲ. ಸೊ ಈ ಆಕಾರ ಮತ್ತು ಇದೇನಾಗುತ್ತೆ ಅಂದರೆ ಈ ಒಂದು ಮೇಲ್ಛಾವಣಿ ಹೆಚ್ಚಾದಂತೆ ನಮಗೆ ಅದು ಬೀಳುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಸಾಮಾನ್ಯ ಪದ್ಧತಿಯಲ್ಲಿ ಆದರೆ ನಾವು 1-3 ಅಡಿಯವರೆಗೆ ಯಾವುದೇ ರೀತಿಯ ಒಂದು ಕುಡಿಗಳು ಬರದಾಗೆ ನೋಡ್ತೇವೆ. ಮತ್ತು ಮೇಲ್ಭಾಗದಲ್ಲಿ 3 ಅಡಿಯ ನಂತರ ನಾವು ಚಿವುಟಿ ಬಿಡ್ತೇವೆ ಆ ಕುಡಿಯನ್ನು, ಬೆಳೆಯುವ ಕುಡಿಯನ್ನು ಚಿವುಟಿದಾಗ ಏನಾಗುತ್ತೆ, ಕೆಳಗಡೆ ನಮಗೆ ಹೊಸ ಪಾರ್ಶ್ವಕೊಂಬೆಗಳು ಬರಲಿಕ್ಕೆ ಶುರುವಾಗುತ್ತೆ. ಆ ಕೊಂಬೆಗಳಲ್ಲಿ ಕೂಡ ನಾವು ಒಂದು 3-4 ಕೊಂಬೆಗಳನ್ನು ನಾವು ಬಿಡ್ತೇವೆ. ಅದನ್ನು 4 ದಿಕ್ಕುಗಳಿಗೆ ಸಮಾನವಾಗುವಂತೆ ಬಿಡ್ತೇವೆ. ಇದರಿಂದಾಗಿ ನಮಗೆ ಒಂದು ಆಕಾರ ಸಿಗುತ್ತೆ. ಅದೇ ರೀತಿಯಾಗಿ ಘನಸಾಂದ್ರ ಅತಿ ಘನಸಾಂದ್ರ ಪದ್ಧತಿಯಲ್ಲಿ ಏನು ಮಾಡ್ತೇವೆ, ಆ ಚಿಗುಟುವಾಗ ಇದನ್ನು 1.5 ಅಡಿ ಎತ್ತರದಲ್ಲಿ ನಾವು ಮುಖ್ಯ ಕುಡಿಯನ್ನು ಚುಗುಡ್ತೇವೆ. ಆಗ ಅದರ ಕೆಳಗಡೆ ನಮಗೆ ಆ ಒಂದು ಹೊಸ ಕೊಂಬೆಗಳು ಬರ್ತವೆ. ಅದರಲ್ಲೂ ಅದೇ ರೀತಿಯಾಗಿ 4 ಕೊಂಬೆಗಳು ಅಥವಾ 3 ಕೊಂಬೆಗಳನ್ನು ಎಲ್ಲ ದಿಕ್ಕುಗಳಲ್ಲಿ ಒಂದು 4 ದಿಕ್ಕುಗಳಲ್ಲಿ ಸಮನಾಗಿ ಬಿಡ್ತೇವೆ. ಅದೇ ಘನಸಾಂದ್ರ ಪದ್ಧತಿಯಲ್ಲಿ ಆದರೆ ನಾವು 1-2 ಅಡಿ ಎತ್ತರದಲ್ಲಿ ನಾವು ಚಿವುಟಿ ಬಿಡ್ತೇವೆ. ಈ ರೀತಿಯಾಗಿ ಮಾಡೋದ್ರಿಂದ ಆ ಒಂದು ಗಿಡಕ್ಕೆ ಆಕಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮೊದಲ ವರ್ಷಗಳಲ್ಲಿ ನಾವು ಪ್ರಮುಖವಾಗಿ ಮಾಡಬೇಕಾಗಿರುವಂತಹ ಒಂದು ಕಾರ್ಯ. ಈಗ ಆಕಾರ ಕೊಡೋದ್ರಿಂದ ಇಳುವರಿ ಹೆಚ್ಚಾಗ್ತದೆ ಅನ್ನೋದು ಅರ್ಥ ಆಗ್ತಾ ಇದೆ. ಇನ್ನು ಗೇರು ಬೆಳೆಯಲ್ಲಿ ವಯಸ್ಕ ತೋಟಗಳಲ್ಲಿ ಯಾವ ರೀತಿ ಸವರುವಿಕೆಯನ್ನು ಮಾಡಬೇಕು, ಅಂದರೆ ಮರಗಳು ದೊಡ್ಡಾಗಿರ್ತವೆ, ಇಂಥ ಕಡೆ ಹೇಗೆ ಸವರುವಿಕೆ ಸಾಧ್ಯ? ಸಾಮಾನ್ಯವಾಗಿ ರೈತ ಬಾಂಧವರು ಗಮನಿಸಿರ್ತಾರೆ, ಕೆಲವು ತೋಟಗಳಲ್ಲಿ ವಯಸ್ಕ ತೋಟಗಳಲ್ಲಿ ಅಂದರೆ ಹೆಚ್ಚು ಬೆಳೆದಂತಹ ತೋಟಗಳಲ್ಲಿ 6 ವರ್ಷ 7 ವರ್ಷ ಆಗಿರ್ಬೋದು, ಆ ರೀತಿಯ ಒಂದು ತೋಟಗಳಲ್ಲಿ ಇನ್ನೂ ಹೆಚ್ಚಿನ ವರ್ಷಗಳಲ್ಲಿ ಏನಾಗುತ್ತೆ ಅಂತಂದರೆ ರೆಂಬೆ ಕೊಂಬೆಗಳು ಇದು ತುಂಬ ಅತಿ ವೇಗವಾಗಿ ಬೆಳೆದು ಮುಂಚೆ ಹೇಳಿದ ಹಾಗೆ ಆ ಒಂದು ಬೆಳವಣಿಗೆ ತುಂಬ ಜಾಸ್ತಿ ಇರುತ್ತೆ. ಇದರಲ್ಲಿ ಒಂದು ಮರದ ಕೊಂಬೆಗಳು ಇನ್ನೊಂದು ಮರದ ಕೊಂಬೆಗಳಿಗೆ ಹೆಣೆದುಕೊಳ್ತವೆ. ಆಗ ಏನಾಗುತ್ತೆ ಅಂತಂದರೆ ಸೂರ್ಯನ ಪ್ರಕಾಶಮಾನವಾದ ಕಿರಣಗಳು ಚಪ್ಪರದಂತೆ ಆಗುತ್ತೆ, ಕೆಳಗಡೆಯ ಒಂದು ಕೊಂಬೆಗಳಿಗೆ ಬಿಸಿಲು ಬರೋದಿಲ್ಲ. ಅದಾದ ನಂತರ ಈ 1 ವರ್ಷ ಈ ವರ್ಷ ಬಿಟ್ಟಿದ ಹೂವಿನ ಒಂದು ಕೊಂಬೆಗಳಿರುತ್ತೆ, ಅವು ಏನಾಗುತ್ತೆ ಒಂದು ರೋಗ ಏನಾದರೂ ತಗಲಬಹುದು, ಇದು ಒಣಗಿ ನಿಲ್ಲುತ್ತೆ. ಒಣಗಿರ ಕೊಂಬೆಗಳಾಗಿರ್ಬೋದು ಅಥವಾ ರೋಗಗ್ರಸ್ತ ಕೊಂಬೆಗಳಾಗಿರ್ಬೋದು, ಆ ರೀತಿಯ ಕೊಂಬೆಗಳನ್ನು ನಾವು ನಿರ್ಮೂಲನೆ ಮಾಡಬೇಕು. ಇದು ಸಾಮಾನ್ಯ ನಾಟಿ ಪದ್ಧತಿಯಲ್ಲಾದರೆ ನಾವು 2-3 ವರ್ಷಗಳಿಗೊಮ್ಮೆ ಮಾಡಿದರೆ ಸಾಕಾಗುತ್ತೆ. ಅದೇ ಘನಸಾಂದ್ರ ಮತ್ತು ಅತಿ ಘನಸಾಂದ್ರ ಪದ್ಧತಿಯಲ್ಲಾದರೆ ನಾವು ಪ್ರತಿ ವರ್ಷ ಮಾಡಬೇಕು. ಯಾಕೆ ಅಂತಂದರೆ ತುಂಬ ಹತ್ತಿರದಲ್ಲಿ ನಾವು ನೆಟ್ಟಿರ್ತೇವೆ, ಬೆಳವಣಿಗೆ ಹೆಚ್ಚಾಗಿರೋದ್ರಿಂದ ಒಂದು ಮರದ ಕೊಂಬೆಗಳು ಇನ್ನೊಂದು ಮರದ ಕೊಂಬೆಗಳಿಗೆ ಎಂದುಕೊಳ್ಳೋದು. ಪ್ರತಿ ವರ್ಷ ಕೂಡ ನಾವು ಇದನ್ನು ಮಾಡೋದ್ರಿಂದ ನಾವು ಒಂದು ಅಂತರವನ್ನು ಕಾಯ್ದುಕೊಳ್ಳಬಹುದು. ಮತ್ತೆ ಅದಕ್ಕೆ ಒಂದು ನಾವು ಕೊಡೆ ಆಕಾರವನ್ನ ಕೊಡಬೇಕು, ಅಂದ್ರೆ ತೆರೆದ ಕೊಡೆ ಆಕಾರವನ್ನ ಕೊಡಬೇಕಾಗುತ್ತೆ. ಇದೇ ಆಕಾರ ಅಂತಂದ್ರೆ ನಾವು ಎಲ್ಲ ಕಡೆ ಒಂದು ಸಮಾನ ಸ್ಥಿತಿಯಲ್ಲಿ ಕೊಂಬೆಗಳು ಹರಡಿಕೊಂಡಿರಬೇಕು. ಈಗ ಸಾಮಾನ್ಯ ಘನಸಾಂದ್ರ ಪದ್ಧತಿಯಲ್ಲಿ ಆದ್ರೆ ನಾವು 2 ಮೀಟರ್ ಸುತ್ತಳತೆ ಅಂತೆ, 4 ಮೀಟರ್ ಬೈ 4 ಮೀಟರ್ ಅಂತ ಇರೋದ್ರಿಂದ 2 ಮೀಟರ್ ಸುತ್ತಳತೆ ಅಂತೆ ನಾವು ಅದರ ಒಂದು ಕೊಡೆ ಆಕಾರವನ್ನ ಕಾಪಾಡ್ಕೋಬೇಕಾಗುತ್ತೆ. ಅತಿ ಘನಸಾಂದ್ರ ಪದ್ಧತಿಯಲ್ಲಾದ್ರೆ 1.5 ಮೀಟರ್ ಅದರ ಸುತ್ತ ಆ ರೀತಿಯಾಗಿ ಒಂದು ಆಕಾರವನ್ನ ಕಾಪಾಡ್ಕೋಬೇಕು. ಸಾಮಾನ್ಯ ಪದ್ಧತಿಯಲ್ಲಿ ಆದ್ರೆ ನಾವು 7-8 ಮೀಟರ್ ಒಂದು ಅಂತರವನ್ನ ಕಾಯ್ದುಕೊಳ್ತೇವೆ ಗಿಡದಿಂದ ಗಿಡಕ್ಕೆ. ಆ ರೀತಿ ಇರುವಾಗ ನಾವು 7.5-3.5-4 ಮೀಟರ್ ಅಷ್ಟುವರೆಗೆ ಅದು ಒಂದು ಹರಡುವಿಕೆಯನ್ನ ನಾವು ಬಿಡಬಹುದು ಗಿಡದ ಒಂದು ಸುತ್ತಳತೆಯನ್ನ. ಮತ್ತೆ ಅದರ ಎತ್ತರ ಕೂಡ ಈಗ ಸಾಮಾನ್ಯ ಪದ್ಧತಿಯಲ್ಲಿ ಆದ್ರೆ ನಾವು 3.5-4 ಮೀಟರ್ ಎತ್ತರದಲ್ಲಿ ಮುಖ್ಯ ಕೊಂಬೆಗಳನ್ನ ಕತ್ತರಿಸಬೇಕಾಗತ್ತೆ. ಅತಿಘನಸಾಂದ್ರ ಪದ್ಧತಿಯಲ್ಲಿ ಆದ್ರೆ 1.5 ಮೀಟರ್, ಘನಸಾಂದ್ರ ಪದ್ಧತಿಯಲ್ಲಿ ಆದ್ರೆ 2 ಮೀಟರ್ ಎತ್ತರದಲ್ಲಿ ನಾವು ಮುಖ್ಯ ಕೊಂಬೆಗಳನ್ನ ಕತ್ತರಿಸಿ ಅಲ್ಲಿ ನಾವು ಬೋಡೋ ದ್ರಾವಣವನ್ನ ಲೇಪನ ಮಾಡಬೇಕಾಗುತ್ತೆ. ಈ ಕೊಂಬೆಯ ಒಂದು ಭಾಗ ಜಾಸ್ತಿ ಇತ್ತಂದ್ರೆ ಅಲ್ಲಿ ಏನಾಗುತ್ತೆ, ರೋಗ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೊಂಬೆ ಕತ್ತರಿಸಿದ ಭಾಗ ಹೊರಗಡೆ ಒಂದು ಅಂಟು ದ್ರಾವಣ ಸ್ರವಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ನಮಗೆ ರೋಗ ಬರುವ ಚಾನ್ಸಸ್ ಇರುತ್ತೆ. ಅದಕ್ಕೆ ಕತ್ತರಿಸಿದ ಯಾವುದೇ ಒಂದು ದೊಡ್ಡ ಭಾಗದ ಕಾಂಡ ಭಾಗ ಇತ್ತಂದ್ರೆ ಅದಕ್ಕೆ ನಾವು 10% ಬೋಡೋ ದ್ರಾವಣವನ್ನ ಹಚ್ಚಿ ಪ್ರತಿ ವರ್ಷ ನಾವು ಈ ರೀತಿಯ ಒಂದು ಸವರುವಿಕೆಯನ್ನ ಮಾಡಬೇಕು. ಮತ್ತೆ ಆಕಾರ ಕೊಡುವಿಕೆ ಕೂಡ ನಾವು ಎಷ್ಟು ಹೇಳಿದಿನ ಆ ರೀತಿಯಾಗಿ ನಾವು ಮಾಡ್ತಾ ಬಂದ್ರೆ ಈ ರೀತಿಯ ಒಂದು ಇಳುವರಿ ಹೆಚ್ಚಾಗುವುದನ್ನು ನಾವು ಗಮನಿಸಬಹುದು. ಈ ಸವರುವಿಕೆಯ ಜೊತೆಗೆ ಬೋಡೋ ದ್ರಾವಣವನ್ನು ಹಚ್ಚೋದು ಕೂಡ ಮುಖ್ಯ ಅಲ್ವಾ ಮೇಡಮ್? ಸವರುವಿಕೆಗೆ ಉಪಯೋಗಿಸುವ ಸಲಕರಣೆಗಳ ಬಗ್ಗೆ ಒಂದಷ್ಟು ಮಾಹಿತಿ ನೀಡಬಹುದಾ? ಖಂಡಿತ. ಮೊದಲನೆಯದಾಗಿ ಗೇರು ನಾಟಿ ಮಾಡಿದ ಮೊದಲ ವರ್ಷಗಳಲ್ಲಿ ಆ ಕೊಂಬೆಗಳ ಒಂದು ಗಾತ್ರ ಕಡಿಮೆ ಇರುತ್ತೆ. ಅಂದರೆ ನಾವು ಗಮನಿಸಿದ ಹಾಗೆ 1.5-3 ಸೆಂಟಿಮೀಟರ್ ಆ ರೀತಿಯಾಗಿರುತ್ತೆ. ಆಗ ನಾವು ಒಂದು ಸಿಕೇಚರ್ ಅಂತ ಬರುತ್ತೆ, ಆ ಒಂದು ಸಿಕೇಚರಣ ಉಪಯೋಗದಿಂದ ನಾವು ಕೊಂಬೆಗಳನ್ನು ಕತ್ತರಿಸಬಹುದು. ಮೊದಲ ವರ್ಷ ನಡೆಯುತ್ತೆ. ಆದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಆ ಕೊಂಬೆಗಳ ಗಾತ್ರ ಹೆಚ್ಚುತ್ತಾ ಹೋಗುತ್ತೆ. ಆಗ ನಾವು ಅದಕ್ಕೆ ಬೇರೆ ಬೇರೆ ಸಲಕರಣೆಗಳನ್ನು ಉಪಯೋಗಿಸಬೇಕಾಗುತ್ತೆ. ಅದರಲ್ಲಿ ಇನ್ನು ಬೇರೆ ಸಲಕರಣೆಗಳು ಬಂದು ಪ್ರೂನಿಂಗ್ ಸಾ ಅಂತ ಕರೀತೇವೆ. ಪ್ರೂನಿಂಗ್ ಸಾ ಅಂತಂದರೆ ಸವರುವಿಕೆಯ ಗರಗಸ, ಅದು ಒಂದು ಸಣ್ಣ ಚಾಕು ಥರನೇ ಇರುತ್ತೆ. ಆ ಒಂದು ಹರಿತವಾದಂಥ ಈ ಒಂದು ಸಲಕರಣೆಗಳನ್ನು ನಾವು ಉಪಯೋಗಿಸ್ಬೇಕು. ಇದರಲ್ಲಿ ನಾವು ಒಂದು 5-10 ಸೆಂಟಿಮೀಟರ್ ದಪ್ಪ ಇರುವಂತಹ ಕೊಂಬೆಗಳನ್ನು ಕೂಡ ಕತ್ತರಿಸ್ಬೋದು. ಆನಂತರ ಈ ಪೋಲ್ಟ್ರಿ ಪ್ರೂನರ್ ಅಂತ ಬರುತ್ತೆ, ಪೋಲ್ಟ್ರಿ ಪ್ರೂನರ್ ಮತ್ತು ಪ್ರೂನಿಂಗ್ ಶೇರ್ ಅಂತ ಬರುತ್ತೆ. ಅಂದರೆ ಪ್ರೂನಿಂಗ್ ಶೇರ್ಸ್ ಪೋಲ್ಟ್ರಿ ಪ್ರೂನರ್ ಏನೇ ಅಂತಂದರೆ ಅದು 10-20 ಸೆಂಟಿಮೀಟರ್ ದಪ್ಪದಲ್ಲಿರುವಂತಹ ಕೊಂಬೆಗಳನ್ನು ಕತ್ತರಿಸಲಿಕ್ಕೆ ಉಪಯೋಗ ಆಗುತ್ತೆ. ಅದೇ ರೀತಿಯಾಗಿ ಮತ್ತೆ ಚೈನ್ಸ, ನಿಮಗೆ ಗೊತ್ತಿರೋ ಹಾಗೆ ಇದು ಚೈನ್ ಗರಗಸ ಅಂತ ಬರುತ್ತೆ, ಅದು ಸಣ್ಣದರಿಂದ ದೊಡ್ಡದನ್ನು ಕೂಡ ಆ ಒಂದು ಚೈನ್ಸ ಗರಗಸದಲ್ಲಿ ನಾವು ಕತ್ತರಿಸಬಹುದು. ಅದಾದ ನಂತರ ಇನ್ನೊಂದು ಟೆಲಿಸ್ಕೋಪಿಕ್ ಪವರ್ ಟ್ರೀ ಪ್ರೂನರ್ ಅಂತ ಬರುತ್ತೆ, ಇದು ಕೂಡ ಅಷ್ಟೇ. ಇದನ್ನು ನಾವು ಎಷ್ಟು ಎತ್ತರಕ್ಕೆ ನಿಲುಕುತ್ತೋ ನಮಗೆ ಆಗುವಷ್ಟು ಅದರ ಮೇಲ್ಭಾಗದಲ್ಲಿ ಕೂಡ ನಾವು ಕತ್ತರಿಸಲಿಕ್ಕೆ ಈ ಒಂದು ಸಲಕರಣೆಯನ್ನು ಉಪಯೋಗಿಸ್ಬೋದು. ಈಗ ಇಷ್ಟು ಸಲಕರಣೆಗಳನ್ನು ಅಥವಾ ಸಾಧನಗಳನ್ನು ಉಪಯೋಗಿಸಿ ನಾವು ಸವರುವಿಕೆಯನ್ನು ಮಾಡಬಹುದು. ಆದರೆ ಸವರುವಿಕೆಯ ಸಂದರ್ಭದಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೇಕಲ್ವಾ ಮೇಡಮ್? ಏನವು ಮುಂಜಾಗ್ರತಾ ಕ್ರಮಗಳು ಅಂತ ತಿಳಿಸಿಕೊಡಿ. ಈ ಸವರುವಿಕೆಯನ್ನು ಮಾಡಬೇಕಾದ್ರೆ ನಾವು ಈ ತೊಗಟೆಗೆ ಹಾನಿಯಾಗದಂತೆ ಒಂದು ಆಕಾರ ನೀಡುವಿಕೆ ಮತ್ತು ಸವರುವಿಕೆಯನ್ನು ಮಾಡಬೇಕಾಗುತ್ತೆ. ಮತ್ತು ಹರಿತವಾದ ಸಾಧನಗಳನ್ನು ಉಪಯೋಗಿಸ್ಬೇಕು. ನಾವು ಸಾಧನ ಸರಿ ಇಲ್ಲ ಅಂತಂದರೆ ಏನಾಗುತ್ತೆ, ಆ ಒಂದು ತೊಗಟೆಗೆ ಹಾನಿಯಾಗುತ್ತೆ. ಅದರಿಂದ ನಮಗೆ ರೋಗ ಅಂಟು ದ್ರಾವಣ ಸ್ರವಿಸುವಿಕೆ ಅದಾದ ನಂತರ ಮತ್ತೆ ಬೇರೆ ಬೇರೆ ರೋಗಗಳು ಕೀಟಗಳ ಹಾವಳಿ ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನು ತಡೆಗಟ್ಟೋಕ್ಕೋಸ್ಕರ ಹರಿತವಾದ ಸಾಧನಗಳನ್ನು ಉಪಯೋಗಿಸ್ಬೇಕು. ನಂತರ ಈ ಸವರುವಿಕೆಯ ಮಾಡಿದ ತಕ್ಷಣ ನಾವು ಆ ಕತ್ತರಿಸಿದ ತುದಿಗಳಿಗೆ 10% ಬೋಡೋ ದ್ರಾವಣವನ್ನು ಲೇಪಿಸಬೇಕು. ಇದ ಮುಂಚೆ ಕೂಡ ನಾನು ಹೇಳಿದ್ದೇನೆ, ಅದೇ ರೀತಿಯಾಗಿ ಕತ್ತರಿಸಿದ ಸಣ್ಣ ಚಿಗುರುಗಳಿರುತ್ತೆ, ದೊಡ್ಡ ಕೊಂಬೆಗಳಾದರೆ ದೊಡ್ಡ ಕಾಂಡದ ಭಾಗವಾದರೆ ನಾವು ಈ ಒಂದು ಬೋಡೋ ಪೇಸ್ಟನ್ನು ಲೇಪಿಸಬಹುದು. ಆದರೆ ಸಣ್ಣ ಚಿಗುರುಗಳನ್ನು ಕೂಡ ಕತ್ತರಿಸ್ತೇವೆ, ಅದನ್ನು ಕೂಡ ನಾವು ಹಾಗೆ ಬಿಡೋ ಹಾಗಿಲ್ಲ. ಅದಕ್ಕೆ ಕೂಡ ನಾವು 1% ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚು ಸವರುವಿಕೆ ಮಾಡಿದಂತಹ ಗಿಡಗಳಿಗೆ 2-3 ಬಾರಿ ಈ ಒಂದು ಲ್ಯಾಮ್ಡಾ ಸೈಹಲೋತ್ರಿನ್ ಅಂತ ಒಂದು ಕೀಟನಾಶಕ ಬರುತ್ತೆ, ಅದನ್ನು 0.6 ಮಿಲಿ 1 ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ಯಾವುದಾದ್ರೂ ಕೀಟಗಳ ಹಾವಳಿ ಆದರೆ, ಈಗ ನೋಡಿರ್ಬೋದು ಕೀಟ ಇದು ಒಂದು ಚಹಾ ಸೊಳ್ಳೆ ಅಂತ ಬರುತ್ತೆ, ಅದರ ಹಾವಳಿಯನ್ನು ಕೂಡ ನಾವು ಗಮನಿಸ್ತಿರ್ತೇವೆ. ಹೊಸದಾಗಿ ಚಿಗುರು ಬಂದಾಗ ಅದಾದ ನಂತರ ಕಾಂಡ ಮತ್ತು ಬೇರು ಕೊರಕ ಈ ರೀತಿಯ ಹುಳುಗಳು ಏನ್ಮಾಡುತ್ತೆ, ಈ ಒಂದು ಕತ್ತರಿಸಿದ ಭಾಗದ ಒಂದು ವಾಸನೆಯಿಂದ ಆಕರ್ಷಿತವಾಗುತ್ತೆ. ಅವುಗಳ ಹಾವಳಿಯನ್ನು ತಪ್ಪಿಸಲಿಕ್ಕೆ ಈ ರೀತಿಯ ಒಂದು ಸಿಂಪರಣೆಯನ್ನು ಮುನ್ನೆಚ್ಚರಿಕೆಯಾಗಿ ನಾವು ತೆಗೆದುಕೊಳ್ಬೇಕು. ಮತ್ತು ಹೊಸ ಚಿಗುರುಗಳು ಬಂದಾಗ ಈ ಚಹಾ ಸೊಳ್ಳೆಗಳಿಂದ ಕಾಪಾಡಿಕೊಳ್ಳಲು ಕೂಡ ಮುಂಚೆ ಹೇಳಿದ ಹಾಗೆ ಲ್ಯಾಂಡಾ ಸಹೆಲೋತ್ರಿನ್ ಅನ್ನೋ ಒಂದು ಕೀಟನಾಶಕವನ್ನು 0.6 ಮಿಲಿ 1 ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ಸಿಂಪಡಿಸಬೇಕಾಗುತ್ತೆ. ಈಗ ಬರೇ ಸವರುವಿಕೆ ಮಾಡಿದ್ರೆ ಸಾಲದು, ಅದಕ್ಕೆ ಆರೈಕೆಯನ್ನು ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ಈಗ ಕೊನೆಯಲ್ಲಿ ಗೇರು ಮರಗಳ ಸವರುವಿಕೆಯಿಂದ ಉಂಟಾಗುವ ಉಪಯೋಗಗಳು, ಇಳುವರಿಯಲ್ಲಿ ಕಾಣಬಹುದಾದ ಪ್ರಗತಿ ಏನು ಅಂತ ತಿಳಿಸಿಕೊಡಿ ಮೇಡಮ್. ಖಂಡಿತ, ಗೇರು ಬೆಳೆಯಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಸರಿಯಾದ ಸಮಯದಲ್ಲಿ ಈ ಅನುಪಯುಕ್ತ ಕೊಂಬೆಗಳನ್ನು ಕತ್ತರಿಸಿ ತೆಗೆಯುವುದರಿಂದ ಉಳಿದಂತಹ ಕೊಂಬೆಗಳು ಒಂದು ದಷ್ಟಪುಷ್ಟವಾಗಿ, ಮೊದಲ ವರ್ಷಗಳಲ್ಲಿ ನಾವು ಹೇಳಿದ ಹಾಗೆ ಮೇಲೆ ನಾವು ಕುಡಿಯನ್ನುಚ್ಚಿಬಿಟ್ಟುವುದರಿಂದ ಈ ಇರುವಂತಹ ಮುಖ್ಯ ಕಾಂಡವನ್ನು ದಷ್ಟಪುಷ್ಟವಾಗಿ ಬೆಳೆಯಲು ಸಹಾಯವಾಗುತ್ತೆ. ಈ ಮುಖ್ಯ ಕಾಂಡ ಚೆನ್ನಾಗಿತ್ತು ಅಂತಂದರೆ ನಮಗೆ ಮುಂದೆ ಬೆಳವಣಿಗೆ ಕೂಡ ನಾವು ಒಂದು ಹತೋಟಿಯಲ್ಲಿ ಇರುತ್ತದೆ. ಮತ್ತು ಅದು ಏನಂದರೆ ಮತ್ತೆ ಬೀಳೋದಿಲ್ಲ, ಮುಖ್ಯ ಕೊಂಬೆಯ ಅದು ಗಟ್ಟಿಯಾಗಿಲ್ಲ ಅಂತಂದರೆ ನಮಗೆ ಅದನ್ನು ಕಾಪಾಡಿಕೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ, ಅದಕ್ಕೆ ಒಂದು ಸಹಾಯ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ಕೊಡೆ ಆಕಾರ ನೀಡಿ ಮರಗಳಲ್ಲಿ ಸಮಾನ ಕೊಂಬೆಗಳನ್ನು ಬಿಡುವುದರಿಂದ ಹೆಚ್ಚಾಗಿ ಗಾಳಿ ಬರುವಂತಹ ಪ್ರದೇಶಗಳಲ್ಲಿ ಗಾಳಿ ಒಡೆತಕ್ಕೆ ಈ ಮರಗಳು ಬಾಗಿ ಬೀಳುವಂತಹ ಒಂದು ಸಾಧ್ಯತೆ ಇರುತ್ತೆ, ಅದನ್ನ ಕೂಡ ನಾವು ತಡೆಗಟ್ಟಬಹುದು. ಈ ಕೆಳಗಿನ ಕೊಂಬೆಗಳನ್ನು ಕತ್ತರಿಸುವುದರಿಂದ, ಹೊಸದಾಗಿ ಬರುವಂತಹ ಚಿಗುರುಗಳನ್ನು ಕತ್ತರಿಸುವುದರಿಂದ ಮುಂಚೆ ಹೇಳಿದ ಹಾಗೆ ನಾನು ಘನಸಾಂದ್ರ ಅತಿಘನಸಾಂದ್ರ ಪದ್ಧತಿಯಲ್ಲಿ 1.5 ರಿಂದ 2 ಅಡಿ ಎತ್ತರದವರೆಗೆ, ಸಾಮಾನ್ಯ ಪದ್ಧತಿಯಲ್ಲಿ 3 ಅಡಿ ಎತ್ತರದವರೆಗೆ ಯಾವುದೇ ರೀತಿಯ ಒಂದು ಪಾರ್ಶ್ವರೆಂಬೆಗಳು ಬರದಂತೆ ಕಾಪಾಡಿಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಬೇರೆ ಬೇರೆ ಒಂದು ಬೇಸಾಯ ಕ್ರಮಗಳಿರುವುದು, ಪಾತಿಯಲ್ಲಿ ಕಳೆ ನಿರ್ವಹಣೆ ಮಾಡೋದಾಗಿರ್ಬೋದು, ಗೊಬ್ಬರ ಹಾಕೋದಾಗಿರ್ಬೋದು, ಮತ್ತೆ ಬೀಜ ಹೆಕ್ಕುವ ಕಾರ್ಯಗಳು, ಇವಕ್ಕೆಲ್ಲ ತುಂಬಾ ಅನುಕೂಲವಾಗುತ್ತೆ. ಕೆಳಗಡೆ ಯಾವುದೇ ರೀತಿ ಕೊಂಬೆಗಳಿಲ್ಲದೆ ಇರೋದ್ರಿಂದ ಇದನ್ನ ಮಾಡಿಕೊಳ್ಳಿಕ್ಕೆ ಸೂಕ್ತ ಆಗಿರುತ್ತೆ. ಅದೇ ರೀತಿ ರೋಗಗ್ರಸ್ತ ಅನುಪಯುಕ್ತ ಕೊಂಬೆಗಳ ನಿರ್ಮೂಲನೆಯಿಂದ ಕೀಟ ರೋಗಗಳ ಉಲ್ಬಣ ಆಗೋದನ್ನ ನಾವು ತಪ್ಪಿಸಬಹುದು. ಇದು ಒಂದು ಮುಖ್ಯ, ಅಂದ್ರೆ ಬೇರೆ ರೀತಿಯ ರೋಗಗಳಿಂದ ಕೀಟಗಳಿಂದ ಕೂಡ ನಮಗೆ ಇಳುವರಿಯಲ್ಲಿ ತುಂಬಾ ಕಡಿಮೆ ಆಗುವ ಒಂದು ಸಾಧ್ಯತೆ ಇದೆ. ಹಾಗೆ ಒಣಗಿದ ರೋಗಗ್ರಸ್ತ ಮತ್ತೆ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಯ ಮೇಲೆ ಬಂದಿರುವಂತಹ ಕೊಂಬೆಗಳನ್ನ ನಿರ್ಮೂಲನೆ ಮಾಡುವುದರಿಂದ ಕೂಡ ಸೂರ್ಯನ ಕಿರಣಗಳು ಎಲ್ಲ ಒಂದು ಆರೋಗ್ಯವಂತ ಕೊಂಬೆಗಳಿಗೆ ತಾಕುವುದರಿಂದ ಪ್ರತಿ ಕೊಂಬೆಗಳಲ್ಲಿ ನಾವು ಈ ಒಂದು ಹೂವು ಮತ್ತೆ ಕಾಯಿ ಕಟ್ಟುವುದನ್ನು ಗಮನಿಸಬಹುದು. ಅದರಿಂದಾಗಿ ಕೂಡ ನಮಗೆ ಇಳುವರಿಯಲ್ಲಿ ಒಂದು ಇದಾಗುತ್ತೆ. ಸೊ ಈ ಇಳುವರಿ ಬಂದ್ರೆ ನಾವು ತುಂಬಾ ಸಂಶೋಧನೆಯನ್ನ ಮಾಡಿದ್ದಾರೆ ಇದ್ರ ಮೇಲೆ. ಈ ರೀತಿಯಾಗಿ ಚಾಟಣಿ ಮಾಡೋದ್ರಿಂದ, ಅಂದ್ರೆ ಸವರುವಿಕೆ ಮತ್ತೆ ಆಕಾರ ಕೊಡುವಿಕೆಯನ್ನ ಮಾಡೋದ್ರಿಂದ ಬೇರೆ ಬೇರೆ ಒಂದು ತಿಂಗಳುಗಳಲ್ಲಿ ಹಾಗೆ ಬೇರೆ ಬೇರೆ ಇದರಲ್ಲಿ ತುಂಬಾ ಕೊಂಬೆಗಳು ಬರುತ್ತೆ. ಪ್ರಥಮ ಕೊಂಬೆಗಳು, ದ್ವಿತೀಯ ಕೊಂಬೆಗಳು, ತೃತೀಯ ಕೊಂಬೆಗಳು ಅಂತ ಹೇಳ್ಬಿಟ್ಟು ಅದರಲ್ಲಿ ಬೇರೆ ಬೇರೆ ಕೊಂಬೆಗಳ ಬಗ್ಗೆ ಒಂದು ಸಂಶೋಧನೆ ಮಾಡಿರೋ ಪ್ರಕಾರ ತಿಳಿದು ಬರೆಯಿದ್ರೆ, ಈ ರೀತಿ ಮಾಡೋದ್ರಿಂದ ಒಂದು 30-40% ಅಂದ್ರೆ ಶೇಕಡಾ 30-40% ಇಳುವರಿಯಲ್ಲಿ ಒಂದು ಪ್ರಗತಿಯನ್ನ ನಾವು ಕಾಣಬಹುದು. ತುಂಬಾ ಒಳ್ಳೇದು ಮೇಡಮ್. ಗೇರು ಕೃಷಿಯಲ್ಲಿ ಸವರುವಿಕೆ ಅಥವಾ ಕತ್ತರಿಸುವಿಕೆ ಯಾಕೆ ಮುಖ್ಯ, ಹೇಗೆ ಈ ಕಾರ್ಯವನ್ನು ಕೈಗೊಳ್ಳಬೇಕು, ಇದರಿಂದ ಹೇಗೆ ಇಳುವರಿಯನ್ನು ಹೆಚ್ಚಿಸಿಕೊಳ್ಳಬಹುದು, ಮತ್ತು ಸವರುವಿಕೆಯ ವೇಳೆ ಮಾಡಬಹುದಾದಂತಹ ಮುಂಜಾಗ್ರತೆಗಳು ಏನು, ಆರೈಕೆ ಏನು ಇತ್ಯಾದಿ ಬಗ್ಗೆ ನಮಗೆ ಕೂಲಂಕಷವಾಗಿ ತಿಳಿಸಿಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ಮೇಡಮ್, ಈಗ ಈ ಸವರುವಿಕೆ ಬಗ್ಗೆ ನಾವೇನಾದರೂ ನಮ್ಮ ರೈತರು ತಿಳ್ಕೊಳ್ಬೇಕೆಂದ್ರೆ ನಿಮ್ಮ ಫೋನ್ ನಂಬರ್ ಒಂದು ತಿಳಿಸಿಕೊಡ್ಬೇಕು. ಈ ಒಂದು ಗೇರು ಬೆಳೆಯಲ್ಲಿ ಸವರುವಿಕೆ ಮತ್ತು ಆಕಾರ ಕೊಡುವಿಕೆಯ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಗೇರು ಸಂಶೋಧನಾ ನಿರ್ದೇಶನಾಲಯ, ಇದು ಪುತ್ತೂರಿನಲ್ಲಿದೆ, ಅಲ್ಲಿ ನೀವು ಬಂದು ನಮ್ಮನ್ನು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆಯನ್ನು ನೀವು ಬರ್ಕೋಬಹುದು ಕೂಡ, 9738843170. 9738843170. ಈ ಒಂದು ದೂರವಾಣಿ ಸಂಖ್ಯೆಗೆ ಕೂಡ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು. ಇದುವರೆಗೆ ಗೇರು ಬೆಳೆಯಲ್ಲಿ ಆಕಾರ ನೀಡುವುದು ಅಥವಾ ಸವರುವಿಕೆಯ ಪ್ರಾಮುಖ್ಯತೆ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ಭಾಗ್ಯ HP ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸಾವಿತ್ರಿ ಪೂರ್ಣಚಂದ್ರ, ನಿರ್ದೇಶನ PV ಪ್ರಶಾಂತ್ ಕುಮಾರ್. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಗೇರು ಮರದ ಗಾನ, ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ, ನಮ್ಮ ನಡೆ ಗೇರುವಿನೆಡೆ. ಆಕಾಶವಾಣಿ ಮಂಗಳೂರು ಹಾಗೂ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಸಹಭಾಗಿತ್ವದಲ್ಲಿ ಸರಣಿ ಕಾರ್ಯಕ್ರಮ ಗೇರು ಮರದ ಗಾನ, ಗೇರು ಮರದ ಗಾನ, ನಮ್ಮ ನಡೆ ಗೇರುವಿನೆಡೆ. ಈಗ ಕೇಳಿ ಜೈವಿಕ ಹಾಗೂ ದ್ರವ ರೂಪದ ಸಾವಯವ ಗೊಬ್ಬರಗಳ ಕುರಿತು ಮಂಗಳೂರು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಮಲ್ಲಿಕಾರ್ಜುನ ಎಲ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆ ಇದ್ದಾರೆ

ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಸಾಗರದ ಗಡಿದಾಡಿ ಅಭಿವೃದ್ಧಿಯ ತಂದಿದೆ, ಆರ್ಥಿಕತೆ ಉಸಿರಾಗಿ ಪುಟಿದೆದ್ದು ನಿಂತಿದೆ. ಮಂಗಳೂರು ಹಿರಿಮೆಗೆ ಕಾರಣ ಶ್ರೀಮಂತ ಉದ್ದಿಮೆ. ಇದೀಗ ನವ ಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಸಂಭ್ರಮ. ಪ್ರೀತಿಯ ಶ್ರೋತೃಗಳೇ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಂಗಳೂರು ಇದರ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 53,000 ಹೊಸ ಅಡಿಕೆ ಕ್ವಿಂಟಾಲಿಗೆ 36,000 49,000 ಕೋಕಾ ಕ್ವಿಂಟಾಲಿಗೆ 25,000 ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 9,000 ತೆಂಗಿನಕಾಯಿ ಒಂದನೇ ವರ್ಗ 1,032 42,000 ಎರಡನೇ ವರ್ಗ 1,028 ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,500 ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 IR8 ಕ್ವಿಂಟಾಲಿಗೆ 3,500 ಭತ್ತ ಆಮದು ಕ್ವಿಂಟಾಲಿಗೆ 2,250 ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,600 ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,400 ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000 to 5,500 ಮೆಣಸು ಕ್ವಿಂಟಾಲಿಗೆ 18,500 to 30,000 ಕಾಳುಮೆಣಸು ಕ್ವಿಂಟಾಲಿಗೆ 14,000 to 65,000 ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 13,000 to 14,500 ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,500 to 7,000 ಬಾಳೆಕಾಯಿ ಕದಳಿ ಕ್ವಿಂಟಾಲಿಗೆ 7,500 to 8,500 ಗಾಳಿ ಕ್ವಿಂಟಾಲಿಗೆ 6,000 to 7,000 ನೇಂದ್ರ ಕ್ವಿಂಟಾಲಿಗೆ 7,000 to 8,000 ಇದು ಇಂದಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಧಾರಣೆಗಳು. ಇಲ್ಲಿಗೆ ಇಂದಿನ ಕೃಷಿ ರಂಗ ಮುಕ್ತಾಯವಾಯಿತು. ಆಕಾಶವಾಣಿ ಮಂಗಳೂರು. ಈಗ ಒಂದು ಚಿತ್ರಗೀತೆಯನ್ನು ಕೇಳೋಣ. ಸಿ ಅಶ್ವಥ್ ಹಾಡಿರುವ ಗೀತೆ ಇದು. ಬೆಟ್ಟದ ತುದಿಯಲ್ಲಿ ಕಾಡುಗಳ ಎದೆಯಲ್ಲಿ ಗೀತೆಯನ್ನು ಕೇಳೋಣ. ಸಿ ಅಶ್ವಥ್ ಹಾಡಿರುವ ಗೀತೆ ಇದು. ಗೀತೆಯನ್ನು ಕೇಳೋಣ. ಸಿ ಅಶ್ವಥ್ ಹಾಡಿರುವ ಗೀತೆ ಇದು.